ಮುಖ್ಯಾಂಶಗಳು. ಮೊದಲಿಗೆ ಜಾಹೀರಾತು. Tobacco users think that tobacco affects them only, but the truth is otherwise. Tobacco affects everyone. Research shows that every cigarette filter pollutes the soil for many years. Tobacco production also damages the environment. That is why quit tobacco today. To quit tobacco, call toll-free helpline number 1-800-112-356. Issued in public interest by WHO. ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿಯ ಮೇರೆದ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿಯ ಮೇರೆದ ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ತೈಲ ತೀರಿದರುಂಟು ದುಡಿವವರ ಬೆವರು, ಭಕ್ತಿಯಿದೆ ಮೊತ್ತದಲ್ಲಿ ಮಡಿದವರ ಕರುಳು, ತೈಲ ತೀರಿದರುಂಟು ದುಡಿವವರ ಬೆವರು, ಭಕ್ತಿಯಿದೆ ಮೊತ್ತದಲ್ಲಿ ಮಡಿದವರ ಕರುಳು, ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು, ಮೀಸಲಿದೆ ಓ ಬೆಳಕೆ ಆಹುತಾತ್ಮರ ಮಡಿಲು, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಗಣತಂತ್ರದ ಅಟ್ಟಣೆಯ ವಿಸ್ತೃತದ ಗಂಧ ಕುಣಿ ಜನಮನವೇ ವೇದಿಕೆಯು ಕೈ ಜಯಂತಿ, ಗಣತಂತ್ರ ದಟ್ಟಣೆಯ ವಿಸ್ತೃತದ ಗಂಧ ಕುಣಿ ಜನಮನವೇ ವೇದಿಕೆಯು ಮೈ ಜಯಂತಿ, ಸಕಲ ಸೌಹಾರ್ದದ ಸಮಬಾಳು ನಿಂದ ಗುಡಿ, ಸತ್ಯ ಸೂರ್ಯನ ತೇಜ ನಿನದಾಯ್ತು ಪ್ರಣತಿ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಬೆಳಗುತ್ತಿರು ಜಗದೊಡಲ ಚೆಲುವಿಕೆಯ ಚೇತನವೇ, ಬೆಳಗುತ್ತಿರು ಕವಿ ಸವಿದ ಸುಸ್ಮತಿಯ ಸೌರಭವೇ, ಬೆಳಗುತ್ತಿರು ಜಗದೊಡಲ ಚೆಲುವಿಕೆಯ ಚೇತನವೇ, ಬೆಳಗುತ್ತಿರು ಕವಿ ಸವಿದ ಸುಸ್ಮತಿಯ ಸೌರಭವೇ, ಬೆಳಗುತ್ತಿರು ರಾಷ್ಟ್ರಕರ ನಡೆಸುತ್ತಿಹ ಬೊಂಬೆಳಗೆ, ಬೆಳಗುತ್ತಿರು ರಾಷ್ಟ್ರಕನ ನಡೆಸುತ್ತಿಹ ಬೊಂಬೆಳಗೆ, ಬೆಳಗುತ್ತಿರು ಅಭಿಜಾತ ಸ್ವಾತಂತ್ರ್ಯದ ಹಣತೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಶ್ರಾವಣದ ಶುಭ ದಿನದಿಯ ಮೆದೆರೆದ ಬೆಳಕೆ, ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ, ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 7:10. ಈಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಕೃಷಿ ಅರಣ್ಯದ ಮಹತ್ವ ಈ ಕುರಿತು ಡಾ ನಾಗರಾಜ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ಜಾಹೀರಾತುಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿ ಅರಣ್ಯದ ಮಹತ್ವ ಈ ಕುರಿತು ಡಾಕ್ಟರ್ ನಾಗರಾಜ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ ಜಗದೀಶ್ ಅವರು. ಇವತ್ತು ನಮ್ಮ ರೈತ ಬಾಂಧವರಿಗೆ ತಾವು ತಜ್ಞರು, ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು, ಇದರಿಂದ ಅವರಿಗೆ ನಿರಂತರವಾಗಿ ಆದಾಯ ಬರುತ್ತೆ ಮತ್ತು ಅದರಿಂದ ಅವರು ಜೀವನ ಮಟ್ಟವನ್ನು ವೃದ್ಧಿಪಡಿಸ್ಕೋಬೋದು ಅಂತ ಹೇಳ್ತಾ ಇರ್ತೀರಾ. ಹೌದು. ಅದರಲ್ಲಿ ಈ ಕೃಷಿ ಅರಣ್ಯ ಪದ್ಧತಿನೂ ಕೂಡ ಬಹಳ ಮುಖ್ಯವಾದಂಥ ಘಟಕ ಅಂತ ಹೇಳ್ಬೋದು. ಹೌದು, ಬಹಳ ಮುಖ್ಯವಾದದ್ದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಅರಣ್ಯದ ಬಗ್ಗೆನೇ ವಿಶೇಷವಾಗಿ ಮಾಹಿತಿ ಮಾಡಿಕೊಡ್ಬೇಕು, ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದನ್ನು ಹೇಗೆ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆನೂ ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಕೃಷಿ ಅರಣ್ಯ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ಬೆಳೆಗಳ ಜೊತೆಗೆ ಮರಗಳನ್ನು ಬೆಳೆಯುವ ಪದ್ಧತಿಗೆ ನಾವು ಕೃಷಿ ಅರಣ್ಯ ಅಂತ ಕರಿತೇವೆ. ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಬೆಳೆಗಳನ್ನು ಬೆಳಿಬೇಕಾದ್ರೆ ಅದು ಆಹಾರ ಧಾನ್ಯ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆ ಆಗಿರ್ಬೋದು, ಮತ್ತೆ ಎಣ್ಣೆಕಾಳು ಬೆಳೆ ಆಗಿರ್ಬೋದು, ಈ ಬೆಳೆಗಳಲ್ಲಿ ಬೆಳೆಗಳಿಗೆ ತೊಂದರೆ ಆಗದ ರೀತಿ ಮರಗಿಡಗಳನ್ನ ಸರಿಯಾದ ರೀತಿಯಲ್ಲಿ ಬೆಳೆದಾಗ ಅದನ್ನ ನಾವು ಕೃಷಿ ಅರಣ್ಯ ಅಂತ ನಾವು ಕರೆಯುತ್ತೇವೆ. ಈಗ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ಕೃಷಿ ಅರಣ್ಯದ ಮಹತ್ವ ಏನು ಅಂತೀರಿ? ಸಾಮಾನ್ಯವಾಗಿ ಸಮಗ್ರ ಕೃಷಿ ಅಂದ್ರೆ ಬೆಳೆಗಳ ಜೊತೆಗೆ ದನಕರುಗಳನ್ನು ಸಾಕಿ, ಇದಲ್ಲದೆ ಹಣ್ಣು ತರಕಾರಿ ಗಿಡಗಳನ್ನು ಬೆಳೆದು ಮರಗಿಡಗಳನ್ನು ಬೆಳೆಯೋದಕ್ಕೆ ನಾವು ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಸಮಗ್ರ ಕೃಷಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ತಾವೇ ತಿಳಿಸಿದಾಗೆ ಆಹಾರ ಉತ್ಪಾದನೆಯನ್ನ ಸುಸ್ಥಿರಗೊಳಿಸುವುದು ಮತ್ತು ವೈವಿಧ್ಯೀಕರಣಗೊಳಿಸುವುದು ಮತ್ತು ವೈವಿಧ್ಯತೆಯಲ್ಲಿ ನಾವು ಈ ಉತ್ಪಾದನೆಯನ್ನು ಸಾಧಿಸುವುದು, ಜೊತೆಗೆ ರೈತರ ಆದಾಯವನ್ನ ಹೆಚ್ಚಿಸುವುದು, ನಿರಂತರವಾಗಿ ಆದಾಯ ಬರೋ ರೀತಿ ಪಡ್ಕೋಬೇಕಾಗ್ತದೆ. ಈ ರೀತಿಯ ಆದಾಯವನ್ನು ಪಡಿಬೇಕಾದ್ರೆ ನಾವು ಈ ಘಟಕಗಳು ಏನಿದಾವೆ, ಬೆಳೆ ಪದ್ಧತಿಗಳು, ಜಾನುವಾರು ಸಾಕಾಣಿಕೆ, ಮರಗಿಡಗಳನ್ನು ಬೆಳೆಯುವುದು, ಈ ಘಟಕಗಳಿಗೆ ಒಂದೊಂದು ಪೂರಕವಾಗಿರ್ಬೇಕು. ಈ ರೀತಿ ಮಾಡಬೇಕು ಅಂತಂದ್ರೆ, ಈ ದನ ಕರುಗಳನ್ನ ಸಾಕ್ತೀವಿ, ಈ ವರ್ಷ ತಮಗೆಲ್ಲ ತಿಳಿದಿರುವ ಹಾಗೆ ಮಳೆ ಕಡಿಮೆ ಇದೆ, ಅವಾಗ ಮೇವನ್ನ ಒದಗಿಸಬೇಕಾಗ್ತದೆ. ಅದನ್ನ ಒದಗಿಸಬೇಕಾದ್ರೆ ನಾವು ಈ ಅರಣ್ಯ, ಕೃಷಿ ಅರಣ್ಯ ಏನಿದೆ, ಮರಗಿಡಗಳನ್ನ ಬೆಳಿಬೇಕಾಗ್ತದೆ. ಅಂದ್ರೆ ಮೇವಿನ ಮರಗಳನ್ನ ಬೆಳಿಬೇಕಾಗ್ತದೆ. ಒಂದು ಎರಡನೇದು, ಸುಸ್ಥಿರವಾಗಿ ಮಳೆ ಇಲ್ಲದ ವರ್ಷನೂ ನಾವು ಆದಾಯ ಪಡಿಬೇಕು ಅಂತಂದ್ರೆ ಹಣ್ಣಿನ ಮರಗಳನ್ನು ಬೆಳಿಬೇಕಾಗ್ತದೆ. ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ನಾವು ಬೆಳಿಬೇಕಾಗ್ತದೆ. ಅದೇ ರೀತಿ ರೈತನಿಗೆ ಮರ ಮುಟ್ಟು ಬೇಕಾಗ್ತದೆ, ಮನೆ ಕಟ್ಟೋದಕ್ಕೆ ಆಗ್ಲಿ ಅಥವಾ ನೇಗಿಲು ಇದನ್ನ ನಾವು ಬಳಸೋದಕ್ಕೆ ಆಗಲಿ, ಕೃಷಿ ಉಪಕರಣಗಳಿಗೆ ಅಂತ ಸಂದರ್ಭದಲ್ಲಿ ಮರಗಳನ್ನ ನಾವು ಬೆಳಿಬೇಕಾಗ್ತದೆ. ಅದಕ್ಕೆ ಬೇಕಾದ ಮರಗಳನ್ನ ನಾವು ಬೇರೆಯವರಿಗೆ ಹೋಗಿ ಕಾಡನ್ನ ಕಳೆಯುವುದರ ಬದಲು ನಮ್ಮ ಜಮೀನಲ್ಲಿ ನಾವು ಮರಗಿಡಗಳನ್ನ ಬೆಳೆದಾಗ ಅದು ಬಹಳ ಬಹು ಉಪಯೋಗಿ ಆಗ್ತದೆ. ಹಾಗಾಗಿ ಇದಲ್ಲದೆ ಈಗ ಇತ್ತೀಚೆಗೆ ಇಂಧನದ ಕೊರತೆ ಬರ್ತಾ ಇದೆ. ಆ ಇಂಧನದ ಕೊರತೆಯನ್ನು ನೀಗಿಸುವುದಕ್ಕೋಸ್ಕರ ತಮಗೆಲ್ಲ ತಿಳಿದಿರೋ ಹಾಗೆ ಇಂಧನದಲ್ಲಿ ಇದು ಅದು ಡೀಸೆಲ್ನಲ್ಲಿ 5-10% ಅಥವಾ ಈಗ ಜಾಸ್ತಿ ಅಂದ್ರೆ 15% ಈ ಇಂಧನ ಅಂದ್ರೆ ಈ ಎಣ್ಣೆ ಬೀಜಗಳ ಇಂಧನವನ್ನ ಬೆರೆಸಿ ನಾವು ಈ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಇವನ್ನ ಬೆರೆಸಿ ನಾವು ಇಂಧನ ಮಾಡ್ಕೋಬಹುದು. ಇಂಥ ಮರಗಳನ್ನ ಬೆಳೆಸಕ್ಕೆ ಅವಶ್ಯಕತೆ ಇದೆ. ಇದರಿಂದ ನಮಗೆ ನಿರಂತರ ಆದಾಯವನ್ನ ಗಳಿಸಬಹುದು. ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ಈ ಬಹು ವಿಧವಾದ ಮರಗಿಡಗಳನ್ನು ಬೆಳೆಯೋದು ಬಹಳ ಮುಖ್ಯ. ಹಾಗಾಗಿ ಈಗ ಸಮಗ್ರ ಕೃಷಿಯಲ್ಲಿ ಕೃಷಿ ಅರಣ್ಯ ಬಹಳ ಮಹತ್ವವನ್ನು ಪಡೆದಿದೆ, ವಿಶೇಷವಾದ ಒಂದು ಘಟಕ ಅಂತ ಹೇಳಿ. ವಿಶೇಷವಾದ ಒಂದು ಘಟಕ. ಈಗ ಮುಖ್ಯವಾಗಿ ಈ ಕೃಷಿ ಅರಣ್ಯಕ್ಕೆ ಸೂಕ್ತವಾದಂತಹ ಮರಗಿಡಗಳು ಯಾವ್ಯಾವ ಅಂತೀರಿ? ಸಾಮಾನ್ಯವಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಬಹು ವಿಧದ ಮರಗಳನ್ನು ನಾವು ಬೆಳೆಯಬಹುದು. ಈ ಮರಗಿಡಗಳನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಮರ ನಾವು ಬೆಳೆಯುವ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡಬಾರದು. ಅಂತ ಮರಗಳು ನೇರವಾಗಿ ಬೆಳೆಯೋದು ನೆಟ್ಟಿಗೆ ಹೋಗಬೇಕು ಅಂತ ಮರಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಅದು ಮೇವಿನ ಮರನೇ ಇರಬಹುದು, ಹಣ್ಣಿನ ಮರನೇ ಇರಬಹುದು, ಅಥವಾ ಎಣ್ಣೆ ಕಾಳುಗಳ ಮರಗಳು ಇರಬಹುದು. ಈ ರೀತಿ ನೇರವಾಗಿ ಬೆಳಿಬೇಕು. ಅಥವಾ ಬೆಳೆಯುವಾಗ ಏನಾದರೂ ರೆಂಬೆಗಳು ಬಂದಾಗ ಆ ರೆಂಬೆಗಳನ್ನು ಸವರಿ ಈ ಮರಗಳನ್ನು ಬೆಳಿಬೇಕಾಗ್ತದೆ. ಯಾಕೆಂದ್ರೆ ಯಥೇಚ್ಛವಾಗಿ ನೆರಳು ಬಿದ್ದಾಗ ಕೆಲವು ಹಲವಾರು ಬೆಳೆಗಳಿಗೆ ಅದು ತೊಂದರೆ ಆಗ್ತದೆ, ಬೆಳೆಗಳಿಗೆ ದುಷ್ಪರಿಣಾಮ ಆಗ್ತದೆ. ಹಾಗಾಗಿ ಈ ಮರಗಳು ನೇರವಾಗಿ ಮತ್ತು ಮಳೆ ಕಡಿಮೆ ಆದ್ರೂ ಬೆಳೆಯುವಂತ ಮರಗಳ ಆಗಿರಬೇಕು. ಕೆಲವು ಸಮಯ ದನಕರುಗಳು ಮೇಯ್ದ್ರೂ ಸಹ ಚಿಗರಿ ಬರುವಂತ ಮರಗಿಡಗಳಾಗಿರ್ಬೇಕು. ಇಂತ ಮರಗಿಡಗಳನ್ನ ನಾವು ಕೃಷಿ ಅರಣ್ಯಕ್ಕೆ ಆಯ್ಕೆ ಮಾಡಿಸ್ಕೋಬಹುದು. ಇನ್ನ ಈ ಕೃಷಿ ಅರಣ್ಯ ಪದ್ಧತಿಗಳಿಗೆ ಬಂದ್ರೆ ಯಾವ್ಯಾವ ಕೃಷಿ ಅರಣ್ಯ ಪದ್ಧತಿಗಳು ಇದಾವೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ನಾವು ಕೃಷಿ ಅರಣ್ಯ ಪದ್ಧತಿ ಅಂತಂದ್ರೆ ನಾವು ಮೊದಲು ನಾವು ನೋಡಿದಾಗ ಇರುವ ಜಮೀನಿನಲ್ಲಿ ಒಂದು ಪದ್ಧತಿಯನ್ನು ನಾವು ಅಳವಡಿಸಬೇಕಾಗುತ್ತೆ. ಅದು ಬದುಗಳ ಮೇಲೆ ಬೆಳೆಯುವಂತ ಕೃಷಿ ಅರಣ್ಯ ಪದ್ಧತಿ. ಹೌದು, ಸಾಮಾನ್ಯವಾಗಿ ರೈತರು ದನಕರುಗಳನ್ನು ಮೇಯಿಸೋದಕ್ಕೆ ಬದುಗಳನ್ನು ಬಿಡ್ತಾರೆ. ಆ ಬದುಗಳನ್ನ ಮೇಲೆ ಬರೀ ಹುಲ್ಲನ್ನು ಬಿಟ್ಟರೆ ಬೇರೆ ಯಾವುದೇ ಇದನ್ನ ನಾವು ಬೆಳೆಯಲ್ಲ. ಹಾಗಾಗಿ ಆ ಬದುಗಳನ್ನು ಉಪಯೋಗಿಸಿ ಮರಗಿಡಗಳನ್ನ ಬೆಳೆಯಬೇಕಾಗ್ತದೆ. ಇದು ಬದುಗಳ ಮೇಲೆ ಬೆಳೆಯುವಂತ ಕೃಷಿ ಅರಣ್ಯ ಪದ್ಧತಿ. ಎರಡನೇದು ಒಂದು ನಿರಂತರವಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಅಂತರವನ್ನು ಕೊಟ್ಟು ಬೆಳೆಯುವಂತ ಪದ್ಧತಿ ಇದೆ. ಅದಕ್ಕೆ ನಾವು 15 ಮೀಟರ್ ಇರಬಹುದು, 20 ಮೀಟರ್ ಇರಬಹುದು, ಅಥವಾ 30 ಮೀಟರ್. ಮರಗಿಡಗಳು ಹೇಗೆ ಬರ್ತದೆ ಅದರ ಅಂತರದಲ್ಲಿ ನಿರ್ದಿಷ್ಟ ಪದ್ಧತಿಯನ್ನು ನಿರ್ದಿಷ್ಟ ಅಂತರವನ್ನು ಕೊಟ್ಟು ಒಂದು ಬೆಳೆಯುವಂತ ಪದ್ಧತಿ ಇದೆ. ಅದಕ್ಕೆ ನಿರ್ದಿಷ್ಟ ಕೃಷಿ ಅರಣ್ಯ ಪದ್ಧತಿ ಅಂತ ಹೇಳ್ತೇವೆ. ಮೂರನೇದಾಗಿ ನಮ್ಮ ಜಮೀನು ಏನಿದೆ, ಜಮೀನಿನ ಸುತ್ತಮುತ್ತ ನಮ್ಮ ಜಮೀನಿನ ಸುತ್ತಮುತ್ತ ಬೆಳೆಯುವಂತ ಪದ್ಧತಿ ಇದೆ. ಅದಕ್ಕೆ ಜಮೀನಿನ ಸುತ್ತಮುತ್ತ ಬೆಳೆಯುವಂತ ಪದ್ಧತಿ ಅಂತ ಹೇಳ್ತೀವಿ. ಇದರ ಜೊತೆಗೆ ನಾವು ಕೃಷಿ ತೋಟಗಾರಿಕೆ, ಕೃಷಿ ಹುಲ್ಲುಗಾವಲು, ಈ ರೀತಿ ಹಲವಾರು ಪದ್ಧತಿಗಳಿದ್ದಾವೆ. ಕೃಷಿ ತೋಟಗಾರಿಕೆ ಅಂತಂದ್ರೆ ಕೃಷಿ ಬೆಳೆಯ ಜೊತೆಗೆ ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಕೃಷಿ ತೋಟಗಾರಿಕೆ ಅಂತ ಹೇಳ್ತೀವಿ. ಕೃಷಿ ಹುಲ್ಲು, ಕೃಷಿ ಬೆಳೆಗಳ ಜೊತೆಗೆ ಹುಲ್ಲಿನ ಮೇವು ಅಥವಾ ಮರಗಿಡಗಳು ಯಾವ ಮೇವನ್ನು ಒದಗಿಸ್ತವೋ, ಉದಾಹರಣೆಗೆ ಬೇವು ಇರಬಹುದು ಮತ್ತೆ ಇದಿರಬಹುದು, ಅಂತ ಮರಗಳನ್ನು ಬೆಳೆಯೋದಕ್ಕೆ ನಾವು ಕೃಷಿ ಹುಲ್ಲುಗಾವಲು ಬೆಳೆ ಅಂತ ಹೇಳ್ತೀವಿ. ಇದನ್ನ ಬೆಳೆಯೋದಕ್ಕೆ ಈ ರೀತಿ ಹಲವಾರು ಪದ್ಧತಿಗಳನ್ನು ನಾವು ಅಳವಡಿಸಿ ನಾವು ಕೃಷಿ ಅರಣ್ಯವನ್ನು ಬೆಳೆಯಬಹುದಾಗಿದೆ. ಈಗ ಮುಖ್ಯವಾಗಿ ಈ ಕೃಷಿ ಅರಣ್ಯ ಗಿಡಗಳು ಅಂತ ತಾವಾಗಲೇ ಹೇಳಿದ್ರಿ. ಹೌದು, ಇವುಗಳನ್ನ ಬೆಳೆಸುವಾಗ ಏನೇನು ಅಂಶಗಳ ಕಡೆಗೆ ನಾವು ಒತ್ತನ್ನು ಕೊಡಬೇಕಾಗತ್ತೆ? ನಾನು ಈ ಮೊದಲೇ ತಿಳಿಸಿದ ಹಾಗೆ ಮರಗಿಡಗಳು ನೇರವಾಗಿ ಬೆಳಿಬೇಕು, ಹರಡ್ಕೊಂಡು ಬೆಳಿಬಾರ್ದು. ಹರಡ್ಕೊಂಡು ಬೆಳಿಬಾರ್ದು, ನೆರಳು ಉಂಟು ಮಾಡಬಾರ್ದು. ನೆರಳನ್ನ ಬೆಳೆಗಳಿಗೆ ದುಷ್ಪರಿಣಾಮ, ಅಥವಾ ನೆರಳು ಉಂಟಾದದ್ದೇ ಆದ್ರೆ ಆ ಮರಗಳನ್ನು ನಾವು ಬ್ರಾಂಚಸ್ ಅನ್ನು ಸವರಬೇಕಾಗುತ್ತೆ, ಕೊಂಬೆಗಳನ್ನು ತೆಗೆಯಬೇಕಾಗುತ್ತೆ, ಕೊಂಬೆಗಳನ್ನು ಸವರಬೇಕಾಗ್ತದೆ. ಮತ್ತೆ ಯಾವುದೇ ಕಾರಣದಿಂದ ಈ ಒಂದು ಮಳೆ ಕಡಿಮೆ ಆದ್ರೂ ಬೆಳೆಯುವಂತ ಬೆಳೆ ಮರಗಿಡಗಳಾಗಿರ್ಬೇಕು. ಮತ್ತೆ ನಾವು ದನಕರುಗಳು ಮೇಯಿಸ್ತಾನೆ ಇರ್ತೀವಿ, ಕೆಲವು ಸಮಯ ಅದನ್ನ ದನಕರುಗಳು ಅದನ್ನ ಚಿಗುರನ್ನ ಮೇಯ್ತವೆ, ಮೇಯ್ದ್ರು ಮತ್ತೆ ದಷ್ಟಪುಷ್ಟವಾಗಿ ಬೆಳೆಯುವಂತ ಮರಗಳಾಗಿರ್ಬೇಕು. ಈ ರೀತಿ ಈ ಅಂಶಗಳನ್ನ ಇರುವಂತ ಮರಗಳನ್ನ ನಾವು ಬೆಳೆದಿದ್ದೇ ಆದ್ರೆ ಶೀಘ್ರವಾಗಿ ಬೆಳೆಯುವಂಗೆ, ಶೀಘ್ರವಾಗಿ ಅತಿ ಶೀಘ್ರವಾಗಿ ಮತ್ತು ಹೆಚ್ಚಿಗೆ ಆದಾಯವನ್ನ ಕೊಡುವಂತ ಮರಗಳಾಗಿರ್ಬೇಕು. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಈ ಉರುವಲು ಕೂಡ ಬಹಳ ಬೇಕಾಗುತ್ತೆ. ಹೌದು, ಅಂದ್ರೆ ಈ ಉರುವಲಿಗೆ ಅನುಕೂಲವಾಗುವಂತ ಮರಗಿಡಗಳು ಯಾವ್ಯಾವು, ಯಾವನ್ನು ಬೆಳೆಸ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ಸರ್ವೆ ಮರ ಮತ್ತೆ ಸಿಲ್ವರ್ ಓಕ್ ಅಂತ ಹೇಳ್ತೀವಿ. ಇಂತ ಮರಗಳನ್ನ ನಾವು ಪೂರ್ವ ಪಶ್ಚಿಮ ಇದರಲ್ಲಿ 1-1.5 ಮೀಟರ್ ಅಂತರದಲ್ಲಿ ಒಂದೊಂದು ಮರಗಳನ್ನು ಹಾಕೊಂಡು ಹೋದ್ರೆ ಸಾಮಾನ್ಯವಾಗಿ 1 ಎಕರೆ ಅಥವಾ 1 ಹೆಕ್ಟರ್ ಅಂತಂದ್ರೆ ನಮಗೆ ಹೆಚ್ಚು ಕಡಿಮೆ 300 ಮೀಟರ್ ಬದುಗಳು ಇರ್ತವೆ. ನಾವು ಉರುವಲು ಬೇಕು ಅಂತಂದಾಗ ಈ ಗಿಡಗಳನ್ನ 1-1.5 ಮೀಟರ್ ಅಂತರದಲ್ಲಿ 15-20 ಮೀಟರ್ ಬದುಗಳ ಅಂತರ ತೆಗೆದುಕೊಂಡು ಈ ಮರಗಳನ್ನು ಬೆಳೆದಾಗ 300-400 ಮರ ಬರ್ತದೆ. ಇದನ್ನು 5 ವರ್ಷದಿಂದ 6 ವರ್ಷಕ್ಕೆ ಅಥವಾ 10 ವರ್ಷಕ್ಕಾದ್ರೂ ಕಟಾವು ಮಾಡಬಹುದು. ಅವಾಗ ಹೆಚ್ಚು ಕಡಿಮೆ 25-30 ಟನ್ ಉರುವಲು ಬರ್ತದೆ. ಅದು ಆಗಾಗ್ಯಾರು ಬೆಳೆಸಬಹುದು, ಅಥವಾ ಒಂದ್ಸಾರಿ ಮಾರಿದ್ರು ಸಹ ಯಥೇಚ್ಛವಾಗಿ 1 ಟನ್ಗೆ 1,000 ರೂಪಾಯಿ ಅಥವಾ 1.5 ಸಾವಿರ ರೂಪಾಯಿ ಅಂತಂದ್ರೂ 25-30 ಟನ್ ಉರುವಲು ಬಂತರೆ 25,000-30,000 5-10 ವರ್ಷಕ್ಕೆ ನಮಗೆ ಒಂದು ನಿರ್ದಿಷ್ಟ ಆದಾಯ ಬರ್ತದೆ. ಮತ್ತೆ ಅವು ಚಿಗುರ್ತವೆ, ಮತ್ತೆ ಅವು ಚಿಗುರಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಸರ್ವೆ ಮರ ಮತ್ತು ಸಿಲ್ವರ್ ಓಕ್. ಸಿಲ್ವರ್ ಓಕ್ ಸರ್ವೆ ಮರ ಚಿಗುರ್ತದೆ, ಸಿಲ್ವರ್ ಓಕ್ ಅನ್ನು ಮತ್ತೆ ನಾವು ಪುನರ್ ಬಳಸಬೇಕಾಗ್ತದೆ, ಮತ್ತೆ ಹಾಕಬೇಕಾಗ್ತದೆ, ಮತ್ತೆ ಹಾಕಬೇಕಾಗ್ತದೆ. ಇನ್ನು ಮುಖ್ಯವಾಗಿ ರೈತರಿಗೆ ಬೇಕಾಗುವಂತದ್ದು ತಮ್ಮ ದನಕರುಗಳಿಗೆ ಬೇಕಾದಂತ ಮೇವು, ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಬರಗಾಲದಲ್ಲೂ ಕೂಡ ಈ ಮೇವಿನ ಮರಗಳನ್ನು ಬಳಸ್ಕೊಳ್ಳೋದು ಬಹಳ ಅಗತ್ಯ ಅಂತ ತಾವು ಹೇಳ್ತಾ ಇರ್ತೀವಿ. ಹೌದು. ಯಾವ್ಯಾವ ಮರಗಳನ್ನ ಬೆಳೆಸ್ಕೋಬಹುದು ಅಂತ? ಸಾಮಾನ್ಯವಾಗಿ ನಮಗೆ ನಾವು ಯಾವ ಪದ್ಧತಿಯನ್ನು ಅಳವಡಿಸ್ತೇವೋ ಅದರ ಮೇಲೆ ಅವಲಂಬಿತವಾಗಿದೆ. ಮಳೆ ಆಶ್ರಯದಾದ್ರೆ ಸಾಮಾನ್ಯವಾಗಿ ಸುಬಾಬುಲ್ ಮರ ಇದೆ. ಈಗ ಅದು ಸುಬಾಬುಲ್ ಸಾಮಾನ್ಯ ಹಿಂದೆ ಸುಬಾಬುಲ್ ಬೆಳೆದ್ರೆ ಬೀಜ ಎಲ್ಲ ಹರಡುತ್ತದೆ ಅಂತ ಹೇಳ್ತಾರೆ. ಈಗ ಬೀಜನೇ ಇಲ್ಲ ಅಂತ ಮರಗಳು ಬಂದಿದ್ದಾವೆ. ಹಾಗಾಗಿ ಸುಬಾಬುಲ್ ಬೆಳಿಬಹುದು. ಬೇವು, ಎಬ್ಬೇವು, ಉಚ್ಚಬೇವು ಮರ ಅಂತ ಹೇಳ್ತೀವಿ, ಇವನು ಬೆಳಿಬಹುದು. ಅದೇ ತರ ಅಗಸೆ ಮರ ಬರ್ತದೆ, ಅಗಸೆ ಮರನ ಬೆಳಿಬಹುದು. ಈ ರೀತಿ ಮರ ಮತ್ತೆ ಕ್ಯಾಲಿಯಾಂಡ್ರ ಅಂತ ಬರ್ತದೆ, ಈ ನಾಲ್ಕೈದು ಜಾತಿ ಮರಗಳು ಬರ್ತವೆ. ಇವನ್ನು ನಾವು 15 ಅಥವಾ 20 ಮೀಟರ್ ಅಂತರದಲ್ಲಿ ಒಂದೊಂದು ಮರಕ್ಕೆ 1.5-2 ಮೀಟರ್ ಅಂತರ ಕೊಟ್ಟು ಸಾಲುಗಳಲ್ಲಿ ಬೆಳೆದಾಗ ಮೇವನ್ನು ನಾವು ವೃದ್ಧಿಸಿಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಅವುಗಳನ್ನ ಕತ್ತರಿಸಿ ಕೊಂಬೆಗಳನ್ನು ಕತ್ತರಿಸಿ ಸೊಪ್ಪನ್ನ ನಾವು ಮೇವಾಗಿ ಬಳಸಬಹುದಾಗಿದೆ. ಮತ್ತೆ ಅವು ಶೀಘ್ರವಾಗಿ ಚಿಗುರ್ತದೆ. ಅದರಿಂದ ರೈತರಿಗೆ ಬಹಳ ಈಗ ಬೇವು ಎಬ್ಬೇವು ಏನಾಯ್ತಂದ್ರೆ ಬೇರು ಸ್ವಲ್ಪ ಇದ್ರೂ ಸಾಕು, ಆ ಬೇರಿಂದ ಚಿಗುರು ಹೊಡೆದು ಮರ ಬರ್ತದೆ. ಇವುಗಳನ್ನೆಲ್ಲ ಜಾನುವಾರುಗಳು ಕೂಡ ಚೆನ್ನಾಗಿ ತಿಂತವೆ. ಜಾನುವಾರುಗಳನ್ನು ಚೆನ್ನಾಗಿ ತಿನ್ನಬಹುದು. ಇನ್ನ ಗೊಬ್ಬರನು ಕೂಡ ಬೇಕಾಗತ್ತೆ, ಹಸಿರಲೆ ಗೊಬ್ಬರ. ಹೌದು, ಇದು ಬಹಳ ಮುಖ್ಯವಾದ. ಯಾವ್ಯಾವ ಮರಗಳು ಗೊಬ್ಬರದ ಮರಗಳನ್ನು ಬೆಳ್ಕೋಬಹುದು ಅಂತೇಳಿ? ಈಗ ನಾವು ಸುಸ್ಥಿರ ಕೃಷಿಗೆ ನಾವು ಗೊಬ್ಬರನ ಸೀಮೆ ಗೊಬ್ಬರದ ಮೇಲೆ ಅವಲಂಬಿತ ಆಗೋ ಬದಲು ನಮ್ಮದೇ ಗೊಬ್ಬರ ನಾವು ತಯಾರು ಮಾಡಿಕೊಂಡು ಮಾಡಿದ್ರೆ ಬಹಳ ಅನುಕೂಲ. ಇದರಲ್ಲಿ ಗ್ಲಿರಿಸಿಡಿ ಅನ್ನೋದು ಬಹಳ ಮುಖ್ಯವಾದದ್ದು. ರೈತರು ಗೊಬ್ಬರದ ಗಿಡ ಅಂತ ಗೊಬ್ಬರದ ಗಿಡ ಅಂತ ಕರೀತಾರೆ. ಇದ್ರ ಜೊತೆಗೆ ಒಂಗೆ ಗಿಡ ಇದೆ. ಒಂಗೆ ಮರಗಳನ್ನ ನಾವು ಅಲ್ಲಲ್ಲಿ ಬದುಗಳು ಕಾರ್ನರ್ ಅಲ್ಲಿ ಅದು ಸ್ವಲ್ಪ ಬ್ರಾಂಚಸ್ ಬರ್ತದೆ, ಅವಾಗ ಸವರ್ಕೊಳ್ತಾ ಇದ್ರೆ ಆ ಸೊಪ್ಪನ್ನ ವರ್ಷದಲ್ಲಿ ನೀವು ಗೊಬ್ಬರ ದನಗೆ ದನಿನ ಮಗ್ಗಲಿಗೆ ಹಾಕಿ ಅದನ್ನ ತಗೊಂಡೋಗಿ ತಿಪ್ಪೆ ಗೊಬ್ಬರ ತಯಾರು ಮಾಡ್ಕೋಬಹುದು. ಇಲ್ಲಾಂದ್ರೆ ಆ ಸೊಪ್ಪನ್ನ ಭತ್ತದ ಗದ್ದೆ ಆ ರೀತಿ ನೀರಾವರಿ ಅಂತಂದ್ರೆ ಅದನ್ನ ತುಳಿದು ಬಿಟ್ಟು ಅದನ್ನ ನಾವು ಉಪಯೋಗಿಸಬಹುದು. ಹಸಿರೆಲೆ ಗೊಬ್ಬರವಾಗಿ ನಾವು ಅದನ್ನ ಬಳಸಬಹುದಾಗಿದೆ. ಅಂದ್ರೆ ಗ್ಲಿರಿಸಿಡಿಯಾ ಮತ್ತು ಒಂಗೆ ಇವು ಮುಖ್ಯವಾಗಿ ಮುಖ್ಯವಾದವು. ಗೊಬ್ಬರ ಸಾಮಾನ್ಯವಾಗಿ ಯಾವುದೇ ಒಂದು ನಾವು ಗೊಬ್ಬರದ ಗಿಡ ಅಂತಂದ್ರೆ ಈ ನೈಟ್ರೋಜನ್ ಅಂಶ ಜಾಸ್ತಿ ಇರೋ ಗೊಬ್ಬರ ಸಾರಜನಕವನ್ನು ಸ್ಥಿರೀಕರಿಸಬೇಕು. ಸಾರಜನಕವನ್ನು ಸ್ಥಿರೀಕರಿಸುವಂತ ಗಿಡಗಳಾದ್ರೆ ಬಹಳ ಮುಖ್ಯ. ಜೊತೆಗೆ ಎಲೆಯಲ್ಲೂ ಸಾರಜನಕದ ಅಂಶ ಜಾಸ್ತಿ ಇರಬೇಕು. ಅಂದ್ರೆ ಬೇಗ ಕೊಳಿಬೇಕಾಗ್ತದೆ, ಮಣ್ಣಲ್ಲಿ ಶೀಘ್ರ ಕೊಳಿಬೇಕು, ಶೀಘ್ರವಾಗಿ ಕೊಳಿಬೇಕಾಗ್ತದೆ. ನಾವು ಗಿಡ ಹಾಕ್ಬಿಟ್ಟು ಅದನ್ನು ಬೆಳೆ ಜೊತೆ ಕಾಂಪೀಟ್ ಮಾಡಿದ್ರೆ ಕೊಳೆಯೋದಕ್ಕೆ ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ. ಅಲ್ಲಿ ಮತ್ತೆ ಪೋಷಕಾಂಶದ ಕೊರತೆ ಕಂಡು ಬರುತ್ತೆ, ಪೋಷಕಾಂಶದ ಕೊರತೆ ಕಂಡು ಬರ್ತದೆ. ಹಾಗಾಗಿ ಶೀಘ್ರವಾಗಿ ಕೊಳೆಯುವಂತ ಗಿಡಗಳಾಗಬೇಕು. ಇದರಲ್ಲಿ ಗ್ಲಿರಿಸಿಡಿಯಾ ಇದೆ, ವಂಗೆ ಇದೆ, ಹಲವಾರು ಜಾತಿ ಇದೆ. ಇವೆರಡು ಬಹಳ ಇಂಪಾರ್ಟೆಂಟ್, ಎಲ್ಲ ಕಡೆನೂ ಬರುವಂತಹದ್ದು. ತಾವು ತಜ್ಞರು ಈ ಇಂಗಾಲ ಮತ್ತು ಸಾರ್ವಜನಿಕ ಅನುಪಾತ ಅಂತ ಅನುಪಾತ ಅದು ಕಡಿಮೆ ಇರಬೇಕು. ಅದು ಕಡಿಮೆ ಇರುವಂತ ಮರಗಳು ಆಗ್ಬೇಕು. ಎಲೆಗಳನ್ನು ನಾವು ಉಪಯೋಗಿಸಬೇಕು. ಎಲೆ ಕಾಂಡಗಳಾದ್ರೂ ಆಗ್ಬಹುದು. ಹೌದು, ಆ ರೀತಿಯ ಒಂದು ಚಿಗುರು ಬರ್ತದಲ್ಲ, ನಿನ್ನ ಬಲ್ತಿರಲ್ಲ, ಅಂತ ಕಾಂಡಗಳನ್ನು ನಾವು ಉಪಯೋಗಿಸಬಹುದು. ಇನ್ನ ಹಣ್ಣು ನೀಡುವಂತ ಯಾವ್ಯಾವ ಮರಗಳನ್ನ ಈ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಅಳವಡಿಸ್ಕೋಬಹುದು ಅಂತೀರಿ? ಇದು ಬಹಳ ಮುಖ್ಯವಾದದ್ದು. ನಾವು ಯಾವುದೇ ಒಂದು ಸಮಗ್ರ ಕೃಷಿಯಲ್ಲಿ ಇರುವಂತ ಪ್ರದೇಶವನ್ನ ನಮ್ಗೆ ಎಷ್ಟು ಆಹಾರ ಧಾನ್ಯ ಉತ್ಪತ್ತಿ ಮಾಡ್ಕೋಬೇಕು ಅಷ್ಟು ಪ್ರದೇಶವನ್ನ ನಾವು ಆಹಾರ ಧಾನ್ಯ ಉತ್ಪತ್ತಿಗೆ ಬಿಟ್ಕೋಬೇಕಾಗ್ತದೆ. ಮತ್ತು ಜೊತೆಗೆ ಆದಾಯವನ್ನು ಗಳಿಸೋದಕ್ಕೆ ಬೇರೆ ಅದು ನಾವು ಸಿರಿಕಲ್ಚರ್ ಆಗಿರ್ಬೋದು, ರೇಷ್ಮೆ ಕೃಷಿ ಇದಕ್ಕಾಗ್ತದೆ. ಮತ್ತೆ ಕೆಲವು ಒಂದು ನಿರ್ದಿಷ್ಟ ಒಂದು ಹೆಕ್ಟರ್ ಪ್ರದೇಶ ಇದೆ ಅಂತ 20-30 ಗುಂಟೆ ಪ್ರದೇಶವನ್ನ ಈ ಹಣ್ಣಿನ ಬೆಳೆಗಳಿಗೆ ನಾವು ಸೀಮಿತಗೊಳಿಸಬೇಕಾಗ್ತದೆ. ಉದ್ದೇಶ ಇಷ್ಟೇ, ಹಣ್ಣಿನ ಬೆಳೆಯಿಂದ ನಾವು ಮಳೆ ಕಡಿಮೆ ಆದ್ರೂ ವಾರ್ಷಿಕವಾಗಿ ನಾವು ಆದಾಯವನ್ನು ಪಡಿಬಹುದು. ಈ ರೀತಿ ಅಂತಂದ್ರೆ ನಾವು ಇದು ಹಲಸಾಗಿರ್ಬೋದು ಅಥವಾ ಮಾವು ಆಗಿರ್ಬೋದು ಅಥವಾ ಹುಣಸೆ ಮರ ಆಗಿರ್ಬೋದು, ಈ ರೀತಿ ಮಳೆ ಆಶ್ರಯದಲ್ಲಿ ಬೆಳೆಯುವಂತ ಮರಗಳು, ಮತ್ತೆ ನೀರಿನ ಆಶ್ರಯದಲ್ಲಿ ಸೀಬೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಈ ಬೆಳೆಗಳನ್ನ ನಾವು 20-25 ಮರಗಳನ್ನ ನಾವು ಬೆಳೆಸುವಂತ ಪ್ರದೇಶವನ್ನ ನಾವು ಸೀಮಿತಗೊಳಿಸಿ ಈ ಮರಗಳನ್ನ ಬೆಳೆಸಬೇಕಾಗ್ತದೆ. ಅಂದ್ರೆ ನಮ್ಗೆ ಒಂದು ಎಷ್ಟು ಜಮೀನು ಲಭ್ಯ ಇದೆ ನೋಡಿಕೊಂಡು ನಾವು ಯೋಜನೆ ಮಾಡ್ಕೋಬೇಕು. ಯೋಜನೆ ಮಾಡಬೇಕಾಗ್ತದೆ. ಅಂದ್ರೆ ಒಂದು ಹೆಕ್ಟರ್ ಇದೆ ಅಂತಂದ್ರೆ 10 ಗುಂಟೆ, ಕನಿಷ್ಠ ಒಂದು 10 ಗುಂಟೆ 20 ಮರವನ್ನು ಬೆಳೆಯುವಂತ ಜಾಗ ಇದ್ರೆ ನಾವು ವಾರ್ಷಿಕವಾಗಿ 20-25 ಸಾವಿರ ಆದಾಯವನ್ನ ನಾವು ಪಡೆಯೋದಕ್ಕೆ ಅನುಕೂಲ. ಕೆಲವೊಂದು ಹಣ್ಣಿನ ಮರಗಳು ಈ ಕೃಷಿಗೆ ಅನುಪಯುಕ್ತ ಜಮೀನಲ್ಲೂ ಚೆನ್ನಾಗಿ ಬೆಳೀತವೆ. ಜಮೀನು ಹೌದು, ಈಗ ಹುಣಸೆ ಆದ್ರೆ ಎಲ್ಲಿ ಬೇಕಾದ್ರೂ ಅದು ಚೆನ್ನಾಗಿ ಬರುತ್ತೆ. ಹೌದು ಹೌದು. ಇನ್ನ ಈ ಎಣ್ಣೆ ಏನು ಕೂಡ ಬೇಕಾಗತ್ತೆ, ದೀಪ ಉರಿಸೋದಕ್ಕೆ, ಕೆಲವೊಂದು ಈ ಕೃಷಿ ಯಂತ್ರೋಪಕರಣಗಳನ್ನ ಚಲಾಯಿಸೋದಕ್ಕೆ, ಅದಕ್ಕೆ ಸಂಬಂಧಪಟ್ಟ ಯಾವ ಮರಗಳನ್ನ ಅವರು ಬೆಳಕಬಹುದು? ಒಂಗೆ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಈಗ ಸೀಮರೂಪ ಅಂತ, ಸೀಮರೂಪ ಅಂತ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ವಲಯಗಳನ್ನು ಬಹಳ ಚೆನ್ನಾಗಿ ಬರ್ತದೆ. ಈ ರೀತಿ ಒಂಗೆ, ಸೀಮರೂಪ ಮತ್ತೆ ಹಿಪ್ಪೆ ಮರ. ಹೌದು, ಹಿಪ್ಪೆ ಮರ ಬಹಳ ಬೃಹದಾಕಾರವಾಗಿ ಬೆಳೀತದೆ, ಬಹಳ ದೊಡ್ಡದಾಗ ಅಂದ್ರೆ ನಿಧಾನವಾಗಿ ಬೆಳೀತದೆ. ಇದನ್ನ ಎಲ್ಲೆಲ್ಲಿ ಅಂತಂದ್ರೆ ಜಮೀನಿನ ಮೂಲೆ ಮೂಲೆಗಳಲ್ಲಿ ಹಾಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತೆ ಬೇಲಿಗಳಲ್ಲಿ ಜಟ್ರೋಪನ್ನು ಬೆಳಕೋಬಹುದು, ಜಟ್ರೋಪನ್ನು ಬೆಳಿಬಹುದು. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಜಟ್ರೋಪಕ್ಕೆ ನಾವು ಇದು ಕೊಟ್ಟರೆ ಒತ್ತು ಕೊಟ್ಟರೆ, ಯಾಕಂದ್ರೆ ಅಷ್ಟು ಇಳುವರಿ ಅದರಲ್ಲಿ ಅಷ್ಟು ಕಂಡು ಬರ್ತಾ ಇಲ್ಲ. ಅದು ಬೇಲಿಯಾಗಿ ಉಪಯೋಗಿಸ್ಕೊಂಡು ಬಂದಂತ ಏನು ಬೀಜ ಇದೆ ಅದನ್ನ ಎಣ್ಣೆಗಾಗಿ ನಾವು ಉಪಯೋಗಿಸಬಹುದು. ಇನ್ನ ಈ ಔಷಧಿ ಮರಗಿಡಗಳನ್ನು ಬಳಸ್ಕೋಬಹುದು. ಈಗ ಬೇವು, ಹೌದು, ಬೇವಿನ ಮರ ಇದೆ, ಅದು ಹಿಂಡಿಗೂ ಬರ್ತದೆ, ಅದು ಔಷಧಿಗೂ ಬರ್ತದೆ. ಔಷಧಿಯಾಗೂ ಬಳಸ್ಕೋಬಹುದು, ಜೊತೆಗೆ ಕೀಟನಾಶಕ ಬಯೋಪೆಸ್ಟಿಸೈಡ್ ಅಂತ ನಾವು ಹೇಳ್ತೀವಿ, ಕೀಟನಾಶಕವಾಗಿ ಅದನ್ನು ಬಳಸಬಹುದಾಗಿದೆ. ಈ ಬೇವು ಇಂಥ ಮರಗಳನ್ನು ಬೆಳೆದ್ರೆ ಬಹಳ ಉತ್ತಮ ಆಗ್ತದೆ. ಬೇವಿನ ಬೀಜವನ್ನು ಕುಟ್ಟಿ ಹಿಂಡಿನ ಕೂಡ ಅದೊಂದು ರೀತಿ ಒಳ್ಳೆ ಸಾವಯವ ಗೊಬ್ಬರ. ಅದರಲ್ಲೂ ಬಾಳೆ ಇಂಥದ್ದು ಬೆಳೆಯೋದಕ್ಕೆ ಬೇವಿನ ಹಿಂಡಿ ಹಾಕಿದ್ರೆ ಹಲವಾರು ರೋಗಗಳನ್ನು ನಾವು ನಿಯಂತ್ರಿಸಬಹುದಾಗಿದೆ. ಈಗ ಕೃಷಿ ಉಪಕರಣಗಳನ್ನು ಅವರು ತಯಾರು ಮಾಡ್ಕೋಬೇಕಾಗತ್ತೆ, ಅದು ನೇಗಿಲಾಗಬಹುದು, ಕುಂಟೆ ಆಗ್ಬಹುದು, ಇಂಥವಕ್ಕೆ ಇದಕ್ಕೆ ಬೇಕಾದಂತ ಈ ಮರವನ್ನ ಅವರು ಬೆಳೆಸ್ಕೋಬೇಕಾದ್ರೆ ಯಾವ್ಯಾವ ಮರಗಳನ್ನ ಬೆಳೆಸ್ಕೋಬಹುದು? ಸಾಮಾನ್ಯ ಜಾಲಿ ಮರ ಇರ್ತದೆ, ಇದು ಬಹಳ ಗಟ್ಟಿಯಾದದ್ದು. ನೇಗಿಲು ಉಪಯೋಗಿಸೋದು ಕರಿಜಾಲಿ ಅಂತೀವಿ. ನೇಗಿಲು ಮಾಡೋದಕ್ಕೆ, ಕುಂಟೆ ಮಾಡಿಕೊಳ್ಳೋದಕ್ಕೆ ಇದು ಬಹಳ ಉಪಯೋಗ ಮಾಡುದು. ಇದು ಇನ್ನೊಂದು ಏನಂತಂದ್ರೆ ಮುಳ್ಳಿದ್ರು ಸಹ ಬಹಳ ಆಡುಗಳಿಗೆ ಕುರಿಗಳಿಗೆ ಮೇವಾಗಿ ನಾವು ಅದನ್ನ ಉಪಯೋಗಿಸಬಹುದಾಗಿದೆ. ಬರದಲ್ಲೂ ಚೆನ್ನಾಗಿ ಬರ್ತದೆ. ಮತ್ತೆ ಕೆಲವೊಂದು ಪ್ರದೇಶ ಬಹಳ ನಾವು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರ್ತದೆ, ಉಪ್ಪಿನಂಶ ಅಂತ ಜಾಗದಲ್ಲೂ ಈ ಮರವನ್ನು ನಾವು ಯಥೇಚ್ಛವಾಗಿ ಬೆಳಿಬಹುದು. ಈಗ ಇವರು ಮರಗಳನ್ನು ಕೂಡ ಕೆಲವು ಸಂದರ್ಭದಲ್ಲಿ ಈ ಮನೆ ಕಟ್ಟೋದಕ್ಕೆ ಮತ್ತೆ ಕೆಲವೊಂದು ಈ ಅವ್ರಿಗೇನು ಮರ ಮುಟ್ಟಬೇಕಾಗತ್ತೆ, ಆ ಉದ್ದೇಶಕ್ಕಾಗೂ ಕೂಡ ಬೆಳ್ಕೋಬೇಕಾಗತ್ತೆ. ಅದಕ್ಕೆ ಯಾವ ಮರ ಬೆಳೆಸ್ಕೋಬಹುದು? ಮೂಲವಾಗಿ ನಾವು ತೇಗದ ಮರ ಅಂತ ಹೇಳ್ತೀವಿ, ಸಾಗುವಾನಿ ಅಂತ ಹೇಳ್ತೀವಿ. ಆ ಮರವನ್ನು ನಾವು ಈ ನಾವು ಕೃಷಿ ಅರಣ್ಯದಲ್ಲಿ ಸಮಗ್ರ ಕೃಷಿಯಲ್ಲಿ ಬದುಗಳ ಮೇಲೆ ಈಗ ನಾನು ಈ ಮೊದಲೇ ತಿಳಿಸಿದ ಹಾಗೆ ಮೇವಿನ ಬೆಳೆಯನ್ನು ಬೆಳಿತೀವಿ. ಈ ಮಧ್ಯದಲ್ಲಿ ನಾವು 1-1.5 ಅಡಿಗೆ ಅಂತ ಹೇಳಿದೆ. ಇದನ್ನ ನಾವು 5 ಮೀಟರ್ಗೆ ಅಥವಾ 3 ಮೀಟರ್ಗೆ ಒಂದೊಂದು ಮರಗಳು ಹಾಕಿ ಇದ್ರ ಮಧ್ಯದಲ್ಲಿ ಮೇವಿನ ಗಿಡಗಳನ್ನು ಹಾಕಿದಾಗ ಅನುಕೂಲ. ಈ ಮತ್ತಿ ಇದೆ, ಸಾಗುವಾನೆ ಇದೆ, ಬೀಟೆ ಇದೆ, ಒನ್ನೆ ಇದೆ. ಈ ಮರಗಳನ್ನು ನಾವು ಮುಟ್ಟು ಮತ್ತೆ ಮನೆ ಕಟ್ಟೋದಕ್ಕೋಸ್ಕರ ನಾವು ಬೆಳಿಬಹುದಾಗಿದೆ. ನೇರವಾಗಿ ಬೆಳೀತಾರೆ, ನೆರಳು ಬರಲ್ಲ. ವಿಶೇಷವಾಗಿ ಸಾಗುವಾನೆ ಅಂತೂ ನೇರವಾಗಿ ಬೆಳೆಯುತ್ತೆ, ನೇರವಾಗಿ ನಮ್ಗೆ ಎಲ್ಲಾ ಪ್ರದೇಶದಲ್ಲೂ ಅದು ಬರುವಂತ ಮರ. ಅದು ಉಷ್ಣವಲಯದಲ್ಲಿ ಸಮತಿಷ್ಣ ವಲಯದಲ್ಲಿ ಮತ್ತು ಮಳೆ ಹೆಚ್ಚಾಗಿ ಬರುವಂತಹ ಮಳೆ ಕಡಿಮೆ ಆಗಿದ್ದು ಇದಕ್ಕೆಲ್ಲರೂ ಸ್ವಲ್ಪ ನೀರಿನ ಸವಲತ್ತು ಇದ್ದು ಬೆಳೆದ್ರೆ ಸಾಮಾನ್ಯವಾಗಿ 20-25 ವರ್ಷದಲ್ಲಿ ನಾವು ಕಟಾವು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಅದು ಬದುಗಳ ಮೇಲೆ ಕೂಡ ಚೆನ್ನಾಗಿ ಬರುತ್ತೆ. ಹೌದು, ಬದುಗಳ ಮೇಲೆ ಬಹಳ ಚೆನ್ನಾಗಿ ಬದುಗಳಲ್ಲಿ ಮತ್ತೆ ನಮ್ಮ ಜಮೀನಿನ ಸುತ್ತ ಬರುತ್ತೆ ಚೆನ್ನಾಗಿ, ಬಹಳ ಚೆನ್ನಾಗಿ ಬರುತ್ತೆ. ಇನ್ನ ಈ ಕಾಗದದ ಮತ್ತೆ ಪ್ಲೈವುಡ್ ಕಾರ್ಖಾನೆಗಳಿಗೆ ಏನಾದರೂ ನಾವು ಪೂರೈಕೆ ಮಾಡೋದಾದ್ರೆ ಯಾವ ಮರಗಳನ್ನ ಸಾಮಾನ್ಯವಾಗಿ ಯಥೇಚ್ಛವಾಗಿ ತಮಗೆ ಗೊತ್ತಿರುವ ಹಾಗೆ ಬೇವು, ಎಬ್ಬೇವು ಮತ್ತೆ ಉಚ್ಚಬೇವು ಅಂತ ಹೇಳ್ತೀವೋ ಈ ಮರ ಬಹಳ ಬಹಳ ಬೇಗ ಬೆಳವಣಿಗೆ ಬರ್ತದೆ. ಈಗ 5-10 ವರ್ಷಕ್ಕೆ ಯಾವ ಮರನೂ ಅಷ್ಟು ಬೆಳವಣಿಗೆ ಬರಲ್ಲ, ಅಷ್ಟು ಬೆಳವಣಿಗೆ ಬರ್ತದೆ. ಈ ಮರನ ಯಥೇಚ್ಛವಾಗಿ ಬೆಳಿಬಹುದು. ಮತ್ತೆ ಕೆಲವೇ ನೀಲಗಿರಿನೂ ಬೆಳಿಬಹುದಾಗಿದೆ. ಈ ನೀಲಗಿರಿ ನಮ್ಮ ಒಂದು ಪ್ರದೇಶದಲ್ಲಿ ಅದನ್ನ ಅಷ್ಟಾಗಿ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಬೇವಿನ ಕಡೆಗೆ ಒತ್ತು ಕೊಡೋದ್ರಿಂದ ಅದು ಮೇವಾಗಿ ಎಲೆಯನ್ನು ಮೇವಾಗಿ ಉಪಯೋಗಿಸಬಹುದು. ಮತ್ತು 5-10 ವರ್ಷದಲ್ಲಿ ಇದು ಕಟಾವು ಮಾಡಿದ್ರೆ ಈ ಪ್ಲೇವುಡ್ಗೆ ಪಲ್ಪುಡ್ಗೆ ಇದನ್ನ ಉಪಯೋಗಿಸಬಹುದಾಗಿದೆ. ಬೇವಿಗೆ ಹೆಚ್ಚಿನ ಒತ್ತು ನೀಡುವುದು ಬಹಳ ಮುಖ್ಯ. ಈಗ ನಮ್ಮ ರೈತ ಬಾಂಧವರು ಈ ಮರ ಗಿಡಗಳನ್ನು ಬೆಳೆಸೋದ್ರಿಂದ ಆಗುವಂತ ಅನುಕೂಲಗಳೇನು ಅಂತೇಳಿ? ಮೊದಲನೇದಾಗಿ ನಾವು ಕಾಡಿದ್ರೆ ನಾಡು ಅನ್ನೋ ಒಂದು ಇದಿದೆ. ಹೌದು, ಕಾಡಿದ್ರೆ ಕಾರ್ಮೋಡ ಅನ್ನೋ ಒಂದು ನಾಡು ನುಡಿ ನಮ್ಮಲ್ಲಿ ಪ್ರಚಲಿತ. ಮಳೆ ಬರ್ತದೆ, ಹಾಗಾಗಿ ಕಾಡನ್ನ ನಾವು ಬೆಳೆದಾಗ ಸಾಮಾನ್ಯವಾಗಿ ಯಥೇಚ್ಛವಾಗಿ ತಂಪು ವಾತಾವರಣ, ಹವಾನಿಯಂತ್ರಣ ಅಂತ ನಾವು ಏನ್ ಹೇಳ್ತೀವಿ, ಬೆಂಗಳೂರಿನ ಹವಾನಿಯಂತ್ರಿತ ಪ್ರದೇಶ ಅಂತ ಕರಿತೀವಿ. ಕಾರಣ ಇಷ್ಟೇನೆ, ಯಥೇಚ್ಛವಾದ ಮರಗಿಡಗಳಿದ್ದಾವೆ. ಹಾಗಾಗಿ ಎಲ್ಲಿ ಮರಗಿಡಗಳಿದ್ದಾವೆ ಅಲ್ಲಿ ಹವಾನಿಯಂತ್ರಿತವಾದ ಒಂದು ನಮ್ಮ ವಾತಾವರಣವನ್ನು ಉಷ್ಣಾಂಶದ ಕಡಿಮೆ ಮಾಡಬಹುದು. ವಾತಾವರಣ ಸರಿಯಾದ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳೋದಕ್ಕೆ ಇದಾಗ್ತದೆ, ವಾಯುಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಎರಡನೇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ಶಬ್ದ ಮಾಲಿನ್ಯವನ್ನು ನಾವು ಕಾಪಾಡಬಹುದು, ಮತ್ತೆ ಈ ಗಾಳಿ ಮತ್ತೆ ಧೂಳು ಏನು ಬರ್ತದೆ ಆ ಮಾಲಿನ್ಯತೆಯನ್ನು ನಾವು ಕಡಿಮೆ ಮಾಡಬಹುದು. ಇದಕ್ಕೆಲ್ಲ ಯಥೇಚ್ಛವಾದಂತಹ ಜಮೀನಿನಲ್ಲಿ ನಾವು ಕೊಚ್ಚಣೆಯನ್ನು ತಡೆದುಬಿಟ್ಟು ಜಮೀನಿನ ಉತ್ಪಾದಕತೆ ಮತ್ತು ಉತ್ಪನ್ನವನ್ನು ನಾವು ಹೆಚ್ಚಿಸಬಹುದಾಗಿದೆ. ಅಂದ್ರೆ ಮಣ್ಣಿನ ಕೊಚ್ಚಣೆಯನ್ನು ತಡೆಯಬಹುದಾಗಿದೆ. ಅಂದ್ರೆ ಭೂಸಾರ ಸಂರಕ್ಷಣೆಗೆ ಅನುಕೂಲ ಮಾಡಿಕೊಡುತ್ತೆ. ಬಹಳ ಅನುಕೂಲ, ಭೂಸಾರ ಸಂರಕ್ಷಣೆ ಬಹಳ ಅನುಕೂಲ ಆಗ್ತದೆ. ಮತ್ತೆ ತಾವು ಈಗಾಗಲೇ ತಿಳಿಸಿದಾಗೆ ವಿವಿಧ ಒಂದು ಉದ್ದೇಶಗಳಿಗಾಗಿ ಮರಗಳನ್ನು ಬೆಳೆಸ್ಕೊಂಡು ಹೋಗಬಹುದು. ಅವರಿಗೆ ಉರುವಲು ಸಿಗುತ್ತೆ, ಆಹಾರ ಆಗುತ್ತೆ, ಉರುವಲು ಆಹಾರ ಮರಮುಟ್ಟು ದನಕರುಗಳ ಮೇವು, ಈ ರೀತಿ ಬಹು ಉಪಯೋಗ ನಾವು ಮರಗಳಿಂದ ನಾವು ಪಡೆಯಬಹುದಾಗಿದೆ. ಅರಣ್ಯ ನಾಶ ಆಯ್ತು ಅಂದ್ರೆ ಬಹಳಷ್ಟು ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಹೌದೌದು, ಈಗ ಮಳೆ ಕಡಿಮೆ ಆಗ್ತದೆ, ಮತ್ತೆ ನಾವು ಶಬ್ದ ಮಾಲಿನ್ಯ ಜಾಸ್ತಿ ಆಗ್ತದೆ, ವಾಯುಮಾಲಿನ್ಯ ಜಾಸ್ತಿ ಆಗ್ತದೆ, ಹೀಗಾಗಿ ಧೂಳು ಅದು ಕಸ ಕಡ್ಡಿ ಮತ್ತೆ ನಿನ್ನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಮರಗಳನ್ನ ನಾವು ಯಥೇಚ್ಛವಾಗಿ ಬೆಳೆಯೋದು, ಅದು ಕೃಷಿ ಅರಣ್ಯನ ಆಗಿರ್ಬೋದು ಅಥವಾ ಅರಣ್ಯ ಪದ್ಧತಿಯಲ್ಲಿ ಬೆಳೆಯೋದು ಬಹಳ ಮುಖ್ಯವಾದದ್ದು. ಈ ಕೃಷಿ ವಿಶ್ವವಿದ್ಯಾಲಯದ ಇದಕ್ಕೆ ಸಂಬಂಧಪಟ್ಟ ಏನೇನು ಸಂಶೋಧನೆ ನಡೆದಿದೆ ಅಂತೀರಿ? ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಮೊದಲನೆಯದಾಗಿ ನಾವು ಕೃಷಿ ಅರಣ್ಯ ಅಂತ ಹೇಳಿಬಿಟ್ಟು ಈ ಭಾರತೀಯ ಅನುಸಂಧಾನ ಸಂಸ್ಥೆ ಏನಿದೆ, ಪರಿಷತ್ತು ಏನಿದೆ, ಅವರ ಒಂದು ಸಹಯೋಗದೊಂದಿಗೆ ನಾವು ಮರಗಿಡಗಳನ್ನು ಯಾವ ರೀತಿ ಬೆಳೆಯಬಹುದು, ಯಾವ ಮರಗಳನ್ನು ನಾವು ಯಥೇಚ್ಛವಾಗಿ ಬೆಳೆಯಬಹುದು, ಎಷ್ಟು ಅಂತರದಲ್ಲಿ ಬೆಳೆಯಬೇಕಾಗ್ತದೆ, ನಾವು ಯಾಕೆ ಅಂತಂದ್ರೆ ನಾವು ಅರಣ್ಯ ಎಷ್ಟು ಮುಖ್ಯೋ ಆಹಾರ ಧಾನ್ಯಗಳ ಬೆಳೆಗಳು ಅಷ್ಟೇ ಮುಖ್ಯ. ಆಹಾರ ಧಾನ್ಯವನ್ನು ನಾವು ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಅದರ ಸೆಕ್ಯೂರಿಟಿ ನಾವು ಮೇಂಟೈನ್ ಮಾಡಿ ಮರಗಿಡವನ್ನು ಬೆಳೆಸಬೇಕಾಗ್ತದೆ. ಆ ಇದರ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಜೊತೆಗೆ ಇತ್ತೀಚೆಗೆ ನಾವು ಇಂಧನ ವಲಯದಲ್ಲಿ ಜೈವಿಕ ಇಂಧನ ಅಂತ ಏನ್ ಹೇಳ್ತೀವೋ, ಎಣ್ಣೆ ಮರಗಳನ್ನು ಬೆಳೆಸೋದಾದ್ರೆ ಯಾವ ರೀತಿ ಬೆಳೆಸಬಹುದು, ಅದು ಯಾವ ಅಂತರದಲ್ಲಿ ಬೆಳಿಬೇಕಾಗ್ತದೆ, ಯಾವ ಬೆಳೆಗಳು ಸೂಕ್ತವಾಗ್ತದೆ ಒಂದು, ಮತ್ತೆ ಜೊತೆಗೆ ಹುಲ್ಲು ದನಕರುಗಳಿಗೆ ಮೇವು ಬೇಕಾಗ್ತದೆ, ಅದ್ರ ಬಗ್ಗೆನೂ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಮತ್ತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ಕೃಷಿ ಅರಣ್ಯವನ್ನು ಹೇಗೆ ಅಳವಡಿಸಬಹುದು ಅನ್ನೋದ್ರ ಬಗ್ಗೆನೂ ನಾವು ಪ್ರಾತ್ಯಕ್ಷತೆ ಇದೆ. ಕೃಷಿ ಮೇಳದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪ್ರಾತ್ಯಕ್ಷತೆಯನ್ನು ಮಾಡ್ತಾ ಇದೀವಿ. ರೈತರು ಬಂದ್ರೆ ಅದನ್ನ ನೋಡಿ ಇದರಿಂದ ಏನು ಅನುಕೂಲ ಅನಾನುಕೂಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಮತ್ತೆ ನಮ್ಮ ರೈತ ಬಾಂಧವರು ಅವರ ಹೊಲಗಳು ಮತ್ತೆ ತೋಟಗಳ ಸುತ್ತಮುತ್ತ ಮರಗಳನ್ನು ಬೆಳೆಯೋದ್ರಿಂದ ಗಾಳಿ ತಡೆಗಳಾಗೂ ಕೂಡ ಅದು ಕೆಲಸ ಮಾಡುತ್ತೆ. ಹೌದು, ಗಾಳಿ ತಡೆಗಳಾಗಿ ನಾವು ಮತ್ತೆ ಗಾಳಿ ತಡೆಗಳಿಂದ ಇನ್ನೂ ಏನು ಅನುಕೂಲಗಳಾಗ್ತವೆ ಅಂತೀರಿ? ಗಾಳಿ ತಡೆ ಉದಾಹರಣೆಗೆ ಬಾಳೆ ಬೆಳಿತೀವಿ, ಹೌದು, ಅದನ್ನ ಗಾಳಿ ತಡೆ ಇಲ್ಲ ಅಂತಂದ್ರೆ ಬಾಳೆ ಗಿಡಗಳನ್ನೇ ಮುರ್ಕೊಂಡು ಹೋಗ್ತದೆ. ಅಡಿಕೆನೂ ಹಾಗೆ ಆಗ್ತದೆ. ವಿವಿಧ ಒಂದು ಮರ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಎರಡನೇದು ಮರಗಳು ಇದ್ದಷ್ಟು ಮೋಡಗಳು ಚಲನೆ ಕಡಿಮೆ ಆಗ್ತದೆ, ಅವಾಗ ಮಳೆ ಬಹಳ ಸಾಕಷ್ಟು ಬೀಳ್ತದೆ. ಹಾಗಾಗಿನೇ ಮರ ಇದ್ದಷ್ಟು ಕಾರ್ಮೋಡ ಜಾಸ್ತಿ ಅಂತ ಹೇಳ್ತೀವಿ. ಮಳೆ ಮರಗಳು ಇಲ್ಲ ಅಂತಂದ್ರೆ ಮೋಡ ತೇಲಿ ಗಾಳಿಲಿ ಹೋಗ್ತಾ ಇರ್ತದೆ, ಮಳೆ ಕಡಿಮೆ ಆಗ್ತದೆ. ಹೀಗಾಗಿ ನಮ್ಮ ರೈತ ಬಾಂಧವರು ಮರಗಳನ್ನ ಬೆಳೆಸ್ಕೊಳ್ಳೋದ್ರ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗತ್ತೆ. ಹೌದು, ಈಗ ಒಂದು ಹಲಸಿನ ಮರ ಅವರು ಬೆಳ್ಕೊಂಡ್ರು ಹಣ್ಣಿಂದಲೇ ಎಷ್ಟೊಂದು ಆದಾಯ ಪಡಿಬಹುದು. ಒಂದು ಹಲಸಿನ ಹಣ್ಣು ಅಂತಂದ್ರೆ ಸಾಮಾನ್ಯವಾಗಿ ಒಂದು ಮರದಲ್ಲಿ 100 to 200 or 500 ಕಾಯಿಗಳು, ಅದು ಗಾತ್ರದ ಮೇಲೆ ಅವಲಂಬಿತ ಆಗ್ತದೆ. ಒಂದು ಕಾಯಿ ಹಣ್ಣು 10 to 15 rupees ಹೋದ್ರೂ ಹೆಚ್ಚು ಕಡಿಮೆ 5,000 to 10,000 to 15,000 ಒಂದು ಮರದಿಂದ ನಾವು ಆದಾಯ ಪಡೆಯಬಹುದು. ಜೊತೆಗೆ ಮರ ಮುಟ್ಟಿಗೆ ಬಹಳ ಯೋಗ್ಯವಾದ ಮರ, ಮತ್ತೆ ಅದನ್ನ ಮೇವಾಗೂ ಬೆಳೆಸಬಹುದು. ಅದನ್ನ ಕುರಿಗಳಿಗೆ ಆಡುಗಳಿಗೆ ಮೇವಾಗಿ ಬೆಳೆಸಬಹುದು ಸೊಪ್ಪನ್ನ. ಇದೊಂದು ಉದಾಹರಣೆ ಅಷ್ಟೇ. ಇಂಥವು ಸಾಕಷ್ಟು ಬಹಳ ಉಪಯೋಗಿ ಮರಗಳಿದ್ದಾವೆ. ಅವುಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ರೈತ ಬಾಂಧವರು ಬಹಳ ಅನುಕೂಲ ಪಡಿಬಹುದು, ಸುಸ್ಥಿರವಾದ ಆದಾಯ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಸುಸ್ಥಿರ ಕೃಷಿ, ಸುಸ್ಥಿರ ಆದಾಯ, ನಾವು ಆಹಾರ ಧಾನ್ಯದಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಈ ಮರಗಳಿಂದ ಅವರಿಗೆ ಹಸಿರಲ್ಲೇ ಗೊಬ್ಬರನೂ ಸಿಗುತ್ತೆ. ಹೌದು, ಅದು ಕೆಲವೊಂದು ಈ ದ್ವಿದಳ ಜಾತಿಗೆ ಸೇರಿದಂತ ಮರಗಳು ಸಾರ್ವಜನಿಕವನ್ನು ಕೂಡ ಸ್ಥಿರೀಕರಿಸ್ತವೆ ಬೇರೆ ಗಂಟೆಗಳಲ್ಲಿ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಅರಣ್ಯದ ಮಹತ್ವ ಮತ್ತೆ ಈ ಕೃಷಿ ಅರಣ್ಯ ಪದ್ಧತಿಯನ್ನ ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ನಮ್ಮ ರೈತ ಬಾಂಧವರು ಅನ್ನೋದನ್ನ ಅವರಿಗೆ ತಿಳಿಸೋಣ ಅಂತಂದ್ರೆ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ ಡಾಕ್ಟರ್ ನಾಗರಾಜ್ ಅವರೇ, ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಕೃಷಿ ಅರಣ್ಯದ ಮಹತ್ವ ಈ ಕುರಿತು ಡಾಕ್ಟರ್ ನಾಗರಾಜ್ ಅವರೊಡನೆ ಸಂದರ್ಶನವನ್ನ ಇದುವರೆಗೆ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೃಷಿ ಮಾಹಿತಿ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ. ಕೃಷಿಯಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಪರ್ಯಾಯ ವಿಧಾನಗಳು. ಪ್ರಸ್ತುತ ಕೃಷಿಯಲ್ಲಿ ವಿವಿಧ ಸಮಗ್ರ ಪೀಡೆ ನಿರ್ವಹಣಾ ತಾಂತ್ರಿಕತೆಗಳಿದ್ದು ಅವುಗಳನ್ನು ಕೀಟಗಳ ಜೀವನ ಚರಿತ್ರೆ ಹಾಗೂ ಅವುಗಳ ಪರಿಸರವನ್ನು ಅರಿತು ಬಳಸಬೇಕಾಗುತ್ತದೆ. ಕೀಟನಾಶಕಗಳ ಉಪಯೋಗವನ್ನು ಕಡಿಮೆ ಮಾಡುವುದೇ ಸಮಗ್ರ ಪೀಡೆ ನಿರ್ವಹಣೆಯ ಮೂಲ ಉದ್ದೇಶವಾಗಿದೆ. ನಿಸರ್ಗದಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪೀಡೆಗಳನ್ನು ಆರ್ಥಿಕ ಮಟ್ಟ ರೇಖೆಗಿಂತ ಕೆಳಗಿಳಿಸುವ ಹಲವಾರು ತಾಂತ್ರಿಕತೆಗಳನ್ನು ನೋಡೋಣ. ಭೌತಿಕ ತಂತ್ರಜ್ಞಾನ, ಇದು ಕೀಟದ ಭೌತಿಕ ಪರಿಸರದಲ್ಲಿ ಬದಲಾವಣೆ ಮಾಡಿ ಕೆಲವು ಕೀಟ ಪೀಡೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಕೆವೋಲಿನ್ ಮಣ್ಣಿಗೆ ಆಮ್ಲ ಸೇರಿಸಿ ದಾಸ್ತಾನು ಕೀಟಗಳನ್ನು ನಿರ್ವಹಿಸಬಹುದಾಗಿದೆ. ಈ ಮಣ್ಣು ಕೀಟದ ದೇಹದಲ್ಲಿರುವ ಎಣ್ಣೆಯ ಪದರುಗಳನ್ನು ಹೀರುವುದರಿಂದ ಕೀಟಗಳು ನಿರ್ಜಲೀಕರಣದಿಂದ ನಾಶ ಹೊಂದುವವು. ಧಾನ್ಯಗಳಲ್ಲಿ 10% ತೇವಾಂಶವಿರುವವರೆಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದಲ್ಲಿ ದಾಸ್ತಾನು ಕೀಟಗಳನ್ನು ಹತೋಟಿ ಮಾಡಬಹುದು. ಅದೇ ರೀತಿ ಎಣ್ಣೆಕಾಳುಗಳನ್ನು 8% ತೇವಾಂಶವಿದ್ದರೆ ಕೀಟದ ಬಾಧೆಯಿಂದ ದೂರವಿಡಬಹುದು. ಆಲೂಗಡ್ಡೆ ಕೊರಕ ಮತ್ತು ಹಣ್ಣಿನ ನೊಣದ ಬಾಧೆಗಳನ್ನು ತಡೆಗಟ್ಟಲು ಆಲೂಗಡ್ಡೆ ಮತ್ತು ಹಣ್ಣುಗಳನ್ನು ಶೀತಲೀಗೃಹದಲ್ಲಿ ಇಡಬೇಕು. ಸಾಮಾನ್ಯವಾಗಿ 10 ಡಿಗ್ರಿ ಉಷ್ಣಾಂಶದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಿರುವುದರಿಂದ ಅನೇಕ ಕೀಟಗಳನ್ನು ನಿಯಂತ್ರಿಸಬಹುದು. ಅನೇಕ ಕೀಟಗಳು ಬೆಳಕಿಗೆ ಆಕರ್ಷಿತವಾಗುವುದರಿಂದ ಬೆಳಕಿನ ಬಲೆಗಳನ್ನು ಬಳಸಿ ಕೀಟಗಳ ಕಣ್ಗಾವಲು ಮತ್ತು ಸಮೀಕ್ಷೆಯನ್ನು ಮಾಡಲಾಗ್ತಿದೆ. ಇದರಿಂದ ಕೀಟ ಪೀಡೆಗಳ ಇರುವಿಕೆ, ಅವುಗಳ ಚಟುವಟಿಕೆ ಮತ್ತು ಅವುಗಳನ್ನು ಕಾಣಿಸಿಕೊಳ್ಳುವ ಮುನ್ಸೂಚನೆಯ ಬಗ್ಗೆ ತಿಳಿಬಹುದಾಗಿದೆ. ಬೆಳಕಿನ ಬಲೆಗಳಿಂದ ಕೆಂಪು ತಲೆ ಕಂಬಳಿ ಹುಳು, ಸುರುಳಿಪೂಚಿ ಗೋಣೆ ಹುಳು, ಹತ್ತಿ ಕಾಯಿಕೊರಕ, ಸ್ಪಂಜಿಡ್ ಪತಂಗ ಇನ್ನೂ ಮುಂತಾದವುಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಬೆಳಕಿನ ಬಲೆಗೆ ಗಂಡು ಮತ್ತು ಹೆಣ್ಣು ಕೀಟಗಳೆರಡೂ ಆಕರ್ಷಿತವಾಗುವುದರಿಂದ ಅವುಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬಹುದು. ಯಾಂತ್ರಿಕ ತಂತ್ರಜ್ಞಾನ, ಯಾಂತ್ರಿಕ ವಿಧಾನಗಳಲ್ಲಿ ಮುಖ್ಯವಾಗಿ ಕೀಡೆಗಳನ್ನು ಕೈಯಿಂದ ಆರಿಸಿಕೊಳ್ಳುವುದು ಒಂದು ಪ್ರಮುಖ ತಂತ್ರಜ್ಞಾನವಾಗಿದೆ. ಸ್ಪೊಡೋಪ್ಟರ, ಕಂಬಳಿ ಹುಳು, ಭತ್ತದ ಕಾಂಡಕೊರಕ ಮುಂತಾದವುಗಳು ಮೊಟ್ಟೆಗಳನ್ನು ಗುಂಪಾಗಿ ಇಡುತ್ತವೆ. ಅಂತಹ ಮೊಟ್ಟೆಗಳ ಗುಂಪುಗಳನ್ನು ಸುಲಭವಾಗಿ ಆರಿಸಿ ನಾಶ ಮಾಡಬೇಕು. ಸ್ಪೊಡೋಪ್ಟರ ಮತ್ತು ಕಂಬಳಿ ಹುಳುಗಳ ಸಣ್ಣ ಮರಿ ಹುಳುಗಳು ಗುಂಪಾಗಿದ್ದು ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುವುದರಿಂದ ಅಂತಹ ಎಲೆಗಳು ಜಾಳಿಯಂತಾಗುವವು. ಅಂತಹ ಎಲೆಗಳನ್ನು ಮರಿ ಹುಳು ಸಮೇತ ಕಿತ್ತು ನಾಶ ಮಾಡಬೇಕು. ಪೂರ್ಣ ಬೆಳೆದ ತೊಗರಿ ಕಾಯಿಕೊರಕವನ್ನು ಸಹ ಆರಿಸಿ ನಾಶ ಮಾಡಿಸಬಹುದು. ಹೆಸರಿನಲ್ಲಿ ಬರುವ ಕೊಂಬಿನ ಹುಳುಗಳನ್ನು ಮತ್ತು ಪೂರ್ಣ ಬೆಳೆದ ಕಂಬಳಿ ಹುಳುಗಳನ್ನು ಆರಿಸಿ ಕೊಲ್ಲಬೇಕು. ಈ ಹಂತದಲ್ಲಿ ಯಾವುದೇ ಕೀಟನಾಶಕಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ. ತೋಟದಲ್ಲಿ ನೆಲಕ್ಕೆ ಬಿದ್ದ ಕೀಟದ ಬಾಧೆಗೊಳಗಾದ ಕಾಂಡುಗಳನ್ನು ಆರಿಸಿ ನಾಶ ಮಾಡುವುದರಿಂದ ಹಣ್ಣಿನ ನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು. ತೆಂಗಿನಲ್ಲಿ ರೈನಾಸಿರಸ್ ಕೊಂಬಿನ ದುಂಬಿಗಳನ್ನು ಕಬ್ಬಿಣದ ಕೊಂಡಿಯಿಂದ ತೆಗೆದು ನಾಶ ಮಾಡಬೇಕು. ದ್ರಾಕ್ಷಿ, ದಾಳಿಂಬೆ, ಲಿಂಬೆ ಹಾಗೂ ಇತರೆ ಹಣ್ಣಿನ ಗಿಡಗಳಿಗೆ ತಗುಲುವ ಕಾಂಡಕೊರಕ ಸಿರಾಂಬಿಸಿಡ್ ದೊಂಬಿಗಳನ್ನು ಆರಿಸಿ ನಾಶಪಡಿಸಬೇಕು ಮತ್ತು ಮರಿಹುಳುಗಳನ್ನು ತಂತಿಯನ್ನು ಉಪಯೋಗಿಸಿ ನಾಶಪಡಿಸಬಹುದು. ತೆಂಗಿನ ಗಿಡಗಳ ಕಾಂಡಕ್ಕೆ 30 ಸೆಂಟಿಮೀಟರ್ ಅಗಲದ ತಗಡುಗಳನ್ನು 2 ಮೀಟರ್ ಎತ್ತರದಲ್ಲಿ ಸುತ್ತುವುದರಿಂದ ಇಲಿ ಹಾಗೂ ಇಣಚಿಗಳ ಕಾಟದಿಂದ ತೆಂಗಿನ ಕಾಯಿಗಳನ್ನು ರಕ್ಷಿಸಬಹುದು. ದಾಳಿಂಬೆ ಹಣ್ಣಿನ ಕೊರಕದ ಹಾನಿಯನ್ನು ನಿಯಂತ್ರಿಸಲು ಹಣ್ಣುಗಳಿಗೆ ಹಾಳೆಯ ಚೀಲಗಳನ್ನು ಮುಚ್ಚಬೇಕು. ದ್ರಾಕ್ಷಿಯ ಹಿಟ್ಟಿನ ತೆಗಣೆಯು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡದಂತೆ ಮಾಡಲು ಗ್ರೀಸನ್ನು ಕಲ್ಲಿನ ಅಥವಾ ಕಬ್ಬಿಣದ ಕಂಬಕ್ಕೆ ಮತ್ತು ದ್ರಾಕ್ಷಿಯ ಕಾಂಡಕ್ಕೆ ಲೇಪಿಸಬೇಕು. ಇದರಿಂದ ಇರುವೆಗಳ ಚಲನವಲನ ಕುಂಠಿತವಾಗಿ ಅವು ಹಿಟ್ಟಿನ ತೆಂಗಣಗಳನ್ನು ಹರಡದಂತೆ ತಡೀತವೆ. ಹೆಚ್ಚಿನ ಗಿಡಗಳ ಕಾಂಡಕ್ಕೆ ಡಾಂಬರ್ ಹಚ್ಚುವುದರಿಂದ ಗೆದ್ದಲಿನ ಬಾಧೆಯನ್ನು ಕೂಡ ತಡೆಗಟ್ಟಬಹುದಾಗಿದೆ. ಹಳದಿ ಬಣ್ಣ ಹಚ್ಚಿದ ತಗಡಿಗೆ ಔಡಲ ಎಣ್ಣೆಯನ್ನು ತೆಳುವಾಗಿ ಲೇಪಿಸಿ ಗಾಳಿಯ ವಿರುದ್ಧ ದಿಕ್ಕಿಗೆ ಇಡುವುದರಿಂದ ಸಸ್ಯಹೇನು, ಬಿಳಿ ನೊಣ ಮತ್ತು ನಾಗ್ಮೂರಿ ಎಲೆ ಸುರಂಗದ ನೊಣಗಳನ್ನು ವಿವಿಧ ಹಣ್ಣಿನ ಮತ್ತು ಅಲಂಕಾರಿಕ ಗಿಡಗಳಲ್ಲಿ ಹಿಟ್ಟಿನ ತೆಗಣೆ ಮತ್ತು ಶಲ್ಕೆ ಕೀಟಗಳಿಗೆ ತುತ್ತಾದ ಟೊಂಗೆಗಳನ್ನು ಕತ್ತರಿಸಿ ನಾಶ ಮಾಡುವುದರಿಂದ ಕೀಟದ ಬಾಧೆಯನ್ನು ಕಡಿಮೆ ಮಾಡಬಹುದು. ಬದನೆಯಲ್ಲಿ ಕಾಂಡಕೊರಕಕ್ಕೆ ತುತ್ತಾದ ಭಾಗಗಳನ್ನು ಕತ್ತರಿಸಿ ನಾಶ ಮಾಡುವುದರಿಂದ ಕುಡಿ ಹಾಗೂ ಕಾಯಿ ಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ಭತ್ತದ ಕಾಂಡಕೊರಕ ಮತ್ತು ಥ್ರಿಪ್ಸ್ ಬಾಧೆಯನ್ನು ನಿರ್ವಹಿಸಲು ಭತ್ತ ನಾಟಿ ಮಾಡುವ ಪೂರ್ವದಲ್ಲಿ ಸಸಿಯ ಕುಡಿಯನ್ನು ಚಿವುಟಿ ನಾಟಿ ಮಾಡಬೇಕು. ಭತ್ತದ ಕೊಳವೆ ಹುಳುವಿನ ನಿಯಂತ್ರಣಕ್ಕೆ ಬದುಗಳ ಬಳಿ ಎರಡು ಬದಿಯಲ್ಲಿ ನಿಂತು ಹಗ್ಗವನ್ನು ಬೆಳೆಯ ಮೇಲೆ ಎಳೆಯುವುದರಿಂದ ಕೊಳವೆಗಳು ನೀರಿನಲ್ಲಿ ಬೀಳುತ್ತವೆ. ಹಾಗೆಯೇ ನೀರು ಬಸಿದು ಹೋಗುವಂತೆ ಮಾಡಿದರೆ ನೀರಿನಲ್ಲಿ ತೇಲಿ ಬಂದ ಕೊಳವೆಗಳನ್ನು ಸಂಗ್ರಹಿಸಿ ನಾಶ ಮಾಡಬೇಕು. ಬೇಸಾಯ ತಂತ್ರಜ್ಞಾನ, ರೈತರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಪರಿಸರಕ್ಕೆ ಪೂರಕವಾದ ಬೇಸಾಯ ತಂತ್ರಜ್ಞಾನಗಳನ್ನು ಪೀಡೆಗಳ ನಿರ್ವಹಣೆಯಲ್ಲಿ ಅನುಸರಿಸಬಹುದಾಗಿದೆ. ಪೀಡೆಗಳ ಜೀವನ ಚರಿತ್ರೆಯನ್ನು ಅರ್ಥಕೊಂಡು ಸೂಕ್ತ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿದರೆ ಪೀಡಿಗಳ ನಿರ್ವಹಣೆಯಾಗಿ ಹೆಚ್ಚಿನ ಲಾಭ ಪಡೆಯಬಹುದು. ಕೃಷಿ ಮಾಹಿತಿಯನ್ನು ಕೇಳಿದರೆ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.